ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 8ನೇ ಕಂತಿನಲ್ಲಿ ಕೀಟಗಳನ್ನು ದೂರವಿಡಲು ಅನುಸರಿಸಬೇಕಾದ ಕ್ರಮಗಳು ಈ ವಿಷಯದ ಕುರಿತು ಮಾತನಾಡಿದವರು ಹರಿಕೃಷ್ಣ ಕಾಮತ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು, ನಗರದ ಜನರಲ್ಲಿ ಮನ ಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಲೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನಮ್ಮ, ನಿಮ್ ಗಾಡಿಯಿಂದ ಇಷ್ಟೊಂದು ಹೋಗೆ ಬರ್ತಾ ಇದೆ. ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಚಿನ್ನವನ್ನು ಖರೀದಿಸುವಾಗ ಬಿಐಎಸ್ ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಕಿಳುಗರೆ ಈಗ ಕೇಳಿ ಕ್ಯಾಂಪ್ಕೋ ಬೆಳೆದು ಬಂದ ಬಗೆ ಮತ್ತು ಯಂತ್ರ ಮೇಳ 2023 ಈ ಕುರಿತು ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಮ್ನ ಖಂಡಿಗೆ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳೇ, ನಮ್ಮ ಕರಾವಳಿಯ ಕೃಷಿಕರಿಗೆ ಕ್ಯಾಂಪ್ಕೋ ಸಂಸ್ಥೆಯ ಪರಿಚಯ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಕರಾವಳಿಯಲ್ಲಿ ಇರುವಂತಹ ಎಲ್ಲ ಬೆಳೆಗಳಿಗೂ ಕೂಡ ಕ್ಯಾಂಪ್ಕೋ ಸುಮಾರು 1/2 ಶತಮಾನದಿಂದ ಬೆಂಬಲವನ್ನು ಕೊಡ್ತಾ ಬಂದಿದೆ. ತನ್ನ 50ನೇ ವರ್ಷವನ್ನು ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಕ್ಯಾಂಪ್ಕೋದ ಉಪಾಧ್ಯಕ್ಷರಾದಂತಹ ಶಮ್ನ ಖಂಡಿಗೆಯವರು. ಒಟ್ಟಾರೆಯಾಗಿ ಕ್ಯಾಂಪ್ಕೋ ಬೆಳೆದು ಬಂದ ಬಗ್ಗೆ ಹಾಗೂ ಸದ್ಯದಲ್ಲೇ ಅವರು ಮಾಡಲಿಕ್ಕಿರುವಂತಹ ಯಂತ್ರ ಮೇಳದ ಬಗ್ಗೆ ಅವರು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈಗ ಈ ಕ್ಯಾಂಪ್ಕೋ ಅನ್ನುವಂಥದ್ದು ಕೃಷಿಕರಿಗಾಗಿ ಸ್ಥಾಪಿಸಲ್ಪಟ್ಟಂತಹ ಒಂದು ಸಂಸ್ಥೆ, ಸುಮಾರು 50 ವರ್ಷಗಳ ಹಿಂದೆ. ಈ ಕ್ಯಾಂಪ್ಕೋ ಸ್ಥಾಪನೆ ಮತ್ತು ಬೆಳೆದು ಬಂದ ಬಗ್ಗೆ ಸ್ವಲ್ಪ ವಿವರಿಸಿ ಸರ್. ಅಡಿಕೆ ಕೃಷಿಕರು ತುಂಬಾ ಸಂಕಷ್ಟದಲ್ಲಿದ್ದಾಗ ಈ ಸಂಸ್ಥೆ ಸ್ಥಾಪನೆ ಆಯಿತು. 1973 ಜುಲೈ 11ನೇ ತಾರೀಕು ಕ್ಯಾಂಪ್ಕೋ ಶ್ರೀಯುತ ವಾರಣಾಸಿ ಸುಬ್ರಾಯ ಭಟ್ ಮತ್ತು ಹಿರಿಯ ಸಹಕಾರಿಗಳ ಸಹಕಾರದಿಂದ ತುಂಬ ಹಗಲಿರುಳೆನ್ನದೇ ಅವರು ಕೇರಳ ಮತ್ತು ಕರ್ನಾಟಕದ ಪ್ರವಾಸ ಮಾಡಿ ಕೃಷಿಕರನ್ನು ಒಗ್ಗೂಡಿಸಿ ಷೇರು ಸಂಗ್ರಹ ಮಾಡಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಭದ್ರ ಬುನಾದಿಯನ್ನು ಹಾಕಿ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲು ಅವರು ಕಾರಣಕರ್ತರಾಗಿದ್ದಾರೆ. ಈಗ ಅಡಿಕೆ ಕೆಜಿಗೆ 500 ರಿಂದ 550 ಇರುವ ಆ ಸಂತೋಷದ ಸಮಯದಲ್ಲಿ ನಾವು ಹಿಂದಿನ ಆ ಕಾಲವನ್ನು ನೆನಪಿಸಿಕೊಳ್ಬೇಕು. 1 ಕೆಜಿಯ ಅಡಿಕೆ ಧಾರಣೆ ಆವತ್ತು 3 ರಿಂದ 4 ರೂಪಾಯಿ. ಆ ಹಂತದಲ್ಲಿ ಕೃಷಿಕರು ಕಂಗಾಲಾಗಿಬಿಟ್ರು. ಮಾರುಕಟ್ಟೆ ವ್ಯವಸ್ಥೆಗೆ ಬೇಕಾದ ವಾತಾವರಣ ಇರಲಿಲ್ಲ. ಮಾರುಕಟ್ಟೆಯಲ್ಲಿ ಅಡಿಕೆ ಖರೀದಿ ಮಾಡಲಿಕ್ಕೆ ಜನ ಇರಲಿಲ್ಲ. ಇದ್ದರೂ ಆ 3 ರಿಂದ 4 ರೂಪಾಯಿ ಧಾರಣೆಯಲ್ಲಿ ಕೃಷಿಕರ ಜೀವನ ತುಂಬ ಕಷ್ಟಮಯವಾಗಿತ್ತು. ಈ ಹಂತದಲ್ಲಿ ಕೇರಳ ಮತ್ತು ಕರ್ನಾಟಕದ ಈ ಕೃಷಿಕರು ವಾರಣಾಸಿಯವರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಸ್ಥಾಪಿಸಿದ ತಕ್ಷಣ ಅಡಿಕೆ 6 ರಿಂದ 7 ರೂಪಾಯಿ ಪ್ರತಿ ಕೆಜಿಗೆ ಧಾರಣೆ ಕೂಡ ಹೆಚ್ಚಾಯಿತು. ಉತ್ತರ ಭಾರತದಲ್ಲಿ ಕೂಡ ಅಡಿಕೆಗೆ ಅವರು ಇಲ್ಲಿ ಖರೀದಿಸಿದ ಅಡಿಕೆಗೆ ಮಾರುಕಟ್ಟೆಯನ್ನು ಅಲ್ಲಿ ಕಂಡುಕೊಂಡಿದ್ದಾರೆ. ಈಗ ಈ ಕ್ಯಾಂಪ್ಕೋ ಸಂಸ್ಥೆ ಅಡಿಕೆ ಬೆಳೆಗಾರರ ಹಿತಕ್ಕೆ ಅಂತ ಸ್ಥಾಪಿಸಿದ್ದು ಖಂಡಿತ. ನಂತರದಲ್ಲಿ ಅಡಿಕೆ ಬೆಳೆಗಾರರು ಕೂಡ ಅದರ ಜೊತೆಗೆ ಬೇರೆ ಕೃಷಿಯನ್ನು ಕೂಡ ಪ್ರಾರಂಭ ಮಾಡಿದರು. ಅದಕ್ಕೂ ಕೂಡ ಈ ಕ್ಯಾಂಪ್ಕೋ ಬೆಂಬಲ ಕೊಟ್ಟಿದೆ, ಯಾವ ಥರದ ಬೆಂಬಲಗಳನ್ನೆಲ್ಲ ಕೊಟ್ಟಿದೆ ಸರ್? ಸರ್, ಕೃಷಿಕರು ನಾವು ಕ್ಯಾಂಪ್ಕೋ 1973 ನಮ್ಮ ಸ್ಥಾಪಕ ಅಧ್ಯಕ್ಷರು ಅರುಣಾಶಿ ಸುಬ್ರಾಯ ಭಟ್ರಿಂದ ಹಿಡಿದು ಇಂದಿನ ಅಧ್ಯಕ್ಷರವರೆಗೆ ಕ್ಯಾಂಪ್ಕೋ ಯಾವತ್ತೂ ಸಮಗ್ರ ಕೃಷಿಗೆ ಒತ್ತು ಕೊಡ್ತಾ ಇದೆ. ಕೇವಲ ಯಾವುದೇ ಒಂದು ಬೆಳೆ ಬೆಳಿಬೇಡಿ, ನಿಮ್ಮ ಅಡಿಕೆ ತೋಟದಲ್ಲಿ ಉಪ ಕೃಷಿಗಳನ್ನು ಕೂಡ ಮಾಡಿ, ಅಡಿಕೆ ಬೆಳೆಯಿರಿ, ಕೊಕ್ಕೋ ಬೆಳೆಯಿರಿ, ತೆಂಗು ಬೆಳೆಯಿರಿ, ಬಾಳೆ ಬೆಳೆಯಿರಿ, ಮತ್ತು ಇನ್ನಿತರ ಗುಡ್ಡದಲ್ಲಿ ರಬ್ಬರ್ ಬೆಳೆಯಿರಿ, ಆ ರೀತಿ ಕ್ಯಾಂಪ್ಕೋ ಕರೆ ನೀಡ್ತಾ ಬಂದಿದೆ. ಅದಕ್ಕೆ ಅನ್ವಯವಾಗಿ ಕೃಷಿಕರು ಒಂದೇ ಸೂರಿನಡಿ ಈಗ ಕ್ಯಾಂಪ್ಕೋ ಒಟ್ಟು 4 ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡ್ತಾ ಇದೆ. ಇನ್ನು ಮುಂದೆ ನಾವು ತೆಂಗಿನ ಕಾಯಿ ಕೂಡ ನಮ್ಮ ಎಲ್ಲ ಹೆಚ್ಚಿನ ಕೇಂದ್ರಗಳಲ್ಲಿ, ಶಾಖೆಗಳಲ್ಲಿ ನಾವು ಖರೀದಿ ಮಾಡುವ ಯೋಚನೆಯಲ್ಲಿದ್ದೇವೆ. ಮೊದಲು ಇದು ಪ್ರಾರಂಭವಾದಂತಹ ಸಂಸ್ಥೆ, ಈ ಶಾಖೆಗಳನ್ನು ಬೆಳೆಸ್ತಾ ಹೋದಂತಹ ಬಗ್ಗೆ ಹೇಗೆ ಸರ್? ಮೊದಲು ನಮ್ಮ ಮಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿ ಕೆಲವು ಕೇರಳ ಮತ್ತು ಕರ್ನಾಟಕದ ಕೆಲವು ಶಾಖೆಗಳನ್ನು ಆರಂಭಿಸಿತು. ಮತ್ತು ಕೃಷಿಕರ ಬೇಡಿಕೆಯ ಪ್ರಯುಕ್ತ ಸಂಸ್ಥೆಯೂ ಬೆಳಿಬೇಕು, ಕೃಷಿಕರಿಗೂ ಸಹಕಾರ ಬೇಕು, ಆ ರೀತಿ ಕೇರಳ ಮತ್ತು ಕರ್ನಾಟಕದಲ್ಲಿ ಬದಿಯಡ್ಕ, ಬಾಯಾರು ಮತ್ತು ಇಲ್ಲಿ ವಿಟ್ಲ, ಪುತ್ತೂರು ಈ ಭಾಗಗಳಲ್ಲಿ ಆರಂಭದ ಬ್ರ್ಯಾಂಚ್ ಶಾಖೆಗಳು ಬೆಳೀತಾ ಬಂತು. ನಂತರ ಕೇರಳದ ಇನ್ನಿತರ ಕಡೆಗೆ ತ್ರಿಶೂರು, ಕ್ಯಾಲಿಕಟ್ಟು, ನೆಡುಮಂಗಾಡಿನಲ್ಲಿ ಕೂಡ ಕ್ಯಾಂಪ್ಕೋ ಶಾಖೆ ತೆರೆಯಿತು. ಇಲ್ಲಿ ನಮ್ಮ ಘಟ್ಟ ದಾಟಿ ಶಿರಸಿ, ಶಿವಮೊಗ್ಗ, ತುಮಕೂರು ಜಿಲ್ಲೆಯಲ್ಲಿ ಕೂಡ ಕ್ಯಾಂಪ್ಕೋ ಶಾಖೆಯನ್ನು ಹೊಂದಿದೆ. 100 ಮಿಕ್ಕಿ ಶಾಖೆಗಳು ಕೇರಳ ಮತ್ತು ಕರ್ನಾಟಕದಲ್ಲಿದೆ. ಇದು ಬಹುರಾಜ್ಯ ಸಹಕಾರಿಯಾದ ಕಾರಣ ನಮ್ಮ ಸದಸ್ಯರು ಕೇರಳ ಮತ್ತು ಕರ್ನಾಟಕದಲ್ಲಿ ಇದ್ದಾರೆ. 132,000 ಜನರ ಆ ಒಂದು ಶಕ್ತಿ ಕ್ಯಾಂಪ್ಕೋದ ಹಿಂದಿದೆ. ನಮ್ಮ ಆಧಾರ ಸ್ತಂಭಗಳಂದರೆ ಇಲ್ಲಿ ವಿಶೇಷವಾಗಿ ನಾವು ಉಲ್ಲೇಖ ಮಾಡುವ 132,000 ಮಿಕ್ಕಿ ಸದಸ್ಯರು. ಪ್ರಾರಂಭದ ದಿನಗಳಲ್ಲೆಲ್ಲ ಈ ಕ್ಯಾಂಪ್ಕೋ ಖರೀದಿಯ ವ್ಯವಹಾರ ಯಾವ ರೀತಿಯಲ್ಲಿ ನಡೀತಾ ಇತ್ತು ಸರ್? ಆ ಹಂತದಲ್ಲಿ ಈಗಿನಷ್ಟು ಸೌಕರ್ಯಗಳಿರಲಿಲ್ಲ. ಮೆಚ್ಚಬೇಕಾದಂದರೆ ನಮ್ಮ ಹಿಂದಿನ ಯಾರು ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ತುಂಬ ಕಷ್ಟ ಇತ್ತು. ಸೌಕರ್ಯಗಳಿರಲಿಲ್ಲ, ಆಗ ವಾಹನ ಸೌಕರ್ಯ ಇರಲಿಲ್ಲ, ಬಸ್ಸುಗಳಲ್ಲಿ ಕೃಷಿಕರಿಗೆ ಕೂಡ ತುಂಬ ಸಮಸ್ಯೆಗಳಿತ್ತು. ರಸ್ತೆಗಳಿಲ್ಲದ ಆ ಕಾಲದಲ್ಲಿ ತಲೆಹೊರೆಯಲ್ಲಿ ಇದ್ದ ವಾಹನ ಸೌಕರ್ಯ ಬಸ್ಸುಗಳಲ್ಲಿ ಟಾಪಿನ ಮೇಲೆ ಅಡಿಕೆಯನ್ನು ಹಾಕಿ ತರ್ತಾ ಇದ್ದರು. ತುಂಬ ಸಮಯ ಅವರು ಕಾದು ಕೂತುಕೊಳ್ಬೇಕಿತ್ತು ಅವರ ಖರೀದಿಗೆ, ಯಾಕಂದರೆ ಅಷ್ಟು ರಶ್ಗಳಿದ್ದ ಸಮಯ ಇತ್ತು. ಯಾಕಂದರೆ ದೂರ ದೂರ ಕ್ಯಾಂಪ್ಕೋ ಶಾಖೆಗಳಿತ್ತು, ಹತ್ತಿರ ಇರಲಿಲ್ಲ. ಆ ಹಂತದಲ್ಲಿ ಅವರಿಗೆ ಊಹಿಸಿದಷ್ಟು ವೇಗವಾಗಿ ಅವರ ಅಡಿಕೆಯನ್ನು ಖರೀದಿ ಮಾಡಲಿಕ್ಕೆ ಕ್ಯಾಂಪ್ಕೋ ಕೂಡ ಆ ವ್ಯವಸ್ಥೆಗಳು ಇರಲಿಲ್ಲ ಆ ಹಂತದಲ್ಲಿ. ನಂತರ ಆ ಬೆಳವಣಿಗೆಗಳಾಗ್ತಾ ಇತ್ತು. ಹತ್ತಿರ 15-20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಶಾಖೆಗಳನ್ನು ತೆರೀತಾ ಬಂದಾಗೆ ಮತ್ತು ಮೂಲ ಸೌಕರ್ಯಗಳಲ್ಲಿ ಕೂಡ ಅಭಿವೃದ್ಧಿಯಾಯಿತು, ಕೃಷಿಕರಿಗೆ ನೆರವಾಯಿತು, ಸಂಸ್ಥೆ ಕೂಡ ಬೆಳವಣಿಗೆ ಆದಾಗೆ ಆಧುನಿಕ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡು ಬೆಳೆಯಿತು. ಈಗ ಅಡಿಕೆಯ ಬಗ್ಗೆ ಮಾತಾಡೋದಿದ್ರೆ, ಘಟ್ಟ ಪ್ರದೇಶದ ಮೇಲೆ ಬೆಳೆಸುವಂತಹ ಅಡಿಕೆ ಚಾಲಿ ಅಡಿಕೆ ಅಲ್ಲ, ಕೆಂಪಡಿಕೆ, ಅದನ್ನು ಕೂಡ ಖರೀದಿ ಮಾಡ್ತದ? ಹೇಗೆ ಮಾಡ್ತಾ ಇದೆ ಕ್ಯಾಂಪ್ಕೋ? ಕೆಂಪಡಿಕೆಯನ್ನು ಖರೀದಿ ಮಾಡ್ತಾ ಇದೆ, ಚಾಲಿ ಅಡಿಕೆಯನ್ನು ಖರೀದಿ ಮಾಡ್ತಾ ಇದೆ. ಕೇರಳ ಮತ್ತು ಕರ್ನಾಟಕದ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ, ಇಲ್ಲಿ ಕಾಸರಗೋಡು ಜಿಲ್ಲೆ, ಆಚೆ ನಮ್ಮ ತ್ರಿಶೂರು ಭಾಗದಲ್ಲಿ ಕೆಲವರು ಕೆಂಪಡಿಕೆ ಬೆಳೀತಾ ಇದ್ರು, ಆದರೆ ಅಲ್ಲಿ ಈಗ ಅದು ಕೆಂಪಡಿಕೆ ಹೋಗಿ ಮತ್ತೆ ಅಲ್ಲಿ ಚಾಲಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಅಂದರೆ ಶಿರಸಿಯಲ್ಲಿ ಅವರು ಕೆಂಪಡಿಕೆಯನ್ನು ಮಾಡ್ತಾರೆ. ಶಿರಸಿ, ಸಿದ್ದಾಪುರ ಆ ಕಡೆ ಕೆಂಪಡಿಕೆ ಇದೆ, ಚಾಲಿಯೂ ಇದೆ. ಕುಮಟಾ, ಹೊನ್ನಾವರ ಅಲ್ಲಿ ಕೂಡ ಅವರು ಹೆಚ್ಚಾಗಿ ಚಾಲಿಯನ್ನೇ ಈಗ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಚಾಲಿ ಕಡೆಗೆ ಅವರ ಒಲವು. ಶಿವಮೊಗ್ಗ ಮತ್ತು ನಮ್ಮ ತುಮಕೂರು ಜಿಲ್ಲೆ, ಭೀಮಸಮುದ್ರ, ಚನ್ನಗಿರಿ, ಶಿರಾ ಆ ಭಾಗದ ಅಲ್ಲಿ ಜಾಸ್ತಿ, ಯಾಕಂದರೆ ಅಲ್ಲಿ ಕೆಂಪಡಿಕೆಯೇ, ಅಲ್ಲಿ ಚಾಲಿ ಅವರು ಮಾಡ್ತಾ ಇಲ್ಲ. ಮೊದಲ ದಿನಗಳಲ್ಲಿ ನಿಮಗೆ ಈ ಹಣದ ಬಟ್ಟುವಾಡೆ ಮಾಡಲಿಕ್ಕೆ ಕಷ್ಟ ಆಗ್ತಿರ್ಲಿಲ್ವ ಸರ್? ಖಂಡಿತ ಆಗ್ತಾ ಇತ್ತು, ಯಾಕಂದರೆ ಆಗ ಬ್ಯಾಂಕ್ ವ್ಯವಸ್ಥೆಗಳು ಕೂಡ ಕಷ್ಟ ಇತ್ತು. ಕ್ಯಾಂಪ್ಕೋ ಕೂಡ ಆಗ ಈಗಿನಷ್ಟು ಬಲಿಷ್ಠವಾಗಿರಲಿಲ್ಲ, ಯಾಕಂದರೆ ಹಣದ ರೊಟೇಷನ್ ಆಗಬೇಕು. ನಾವು ಅಡಿಕೆಯನ್ನು ಮಾರಾಟ ಮಾಡಿದ ಹಣ ಬರದೇ ನಮಗೆ ಖರೀದಿ ಮಾಡಲಿಕ್ಕೂ ಕಷ್ಟ ಇತ್ತು. ಆದರೂ ನಾವು ಬಿಟ್ಟು ಕೊಡಲಿಲ್ಲ. ನಮ್ಮ ಸ್ಥಾಪಕ ಅಧ್ಯಕ್ಷರು 10-17 ಅವರು ಆಡಳಿತ ಮಾಡ್ತಾ ಇದ್ರು, ಸಂಸ್ಥೆಗೆ ಭದ್ರ ಬುನಾದಿ ಹಾಕಿದ್ದರು. ಯಾಕೆಂದರೆ ಕೇರಳದ ಮತ್ತು ಕರ್ನಾಟಕದ ಹಲವು ಕಡೆ ಕ್ಯಾಂಪ್ಕೋಕ್ಕೆ ತನ್ನ ಸ್ವಂತ ನಿವೇಶನಗಳನ್ನು ಅವರು ಖರೀದಿ ಮಾಡಿ ಸಂಸ್ಥೆಗಳ ಶಾಖೆಗಳನ್ನು ಅಲ್ಲಿ ಕಟ್ಟಿ ಬೆಳೆಸಿದ್ದಾರೆ. ಆ ರೀತಿ ಕೂಡ ಸಂಸ್ಥೆ ಬೆಳಿಲಿಕ್ಕೆ ಮತ್ತು ಈ ಖರೀದಿಗೆ ಅವಕಾಶಗಳು ಆಗುವ ರೀತಿ ಅವರು ಪ್ರಯತ್ನ ಪಟ್ಟಿದ್ರು. ಹಣದ ಸಮಸ್ಯೆಗಳು ಬಂದಾಗ ಅವರೇ ಆ ಜಾಣ್ಮೆಯಿಂದ ಅದನ್ನು ನಿರ್ವಹಿಸಿ ತೊಂದರೆ ಆಗದ ಹಾಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು ಒಂದು 30-50 ವರ್ಷದ ಹಿಂದಿನ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ, ಮಂಗಳೂರು ವಿಭಾಗದ ಅಡಿಕೆ ವ್ಯಾಪಾರಸ್ಥರು ಅದನ್ನ ಖರೀದಿ ಮಾಡ್ತಾ ಇದ್ರು. ಕೇರಳ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಲಾರಿಗಳಲ್ಲಿ ಅದನ್ನ ತಂದು ಇಲ್ಲಿ ಹಾಕ್ತಾ ಇದ್ರು. ಹಾಕ್ತಾ ಇದ್ದ ಮೇಲೆ ಅವರಿಗೆ ಬೇಕಾದಾಗ, ರೇಟ್ ಹೆಚ್ಚಾದಾಗ, ಕಡಿಮೆ ಆದಾಗ ಮಾರಬಹುದು ಅನ್ನುವಂತಹ ವ್ಯವಸ್ಥೆಯನ್ನ ಕೃಷಿಕರು ಮಾಡಿಕೊಂಡಿದ್ರು. ಆ ತರದ ವ್ಯವಸ್ಥೆ ಪ್ರಾರಂಭ ದಿನಗಳಲ್ಲಿ ಕ್ಯಾಂಪ್ಕೋದಲ್ಲಿ ಇತ್ತ? ಹೇಗೆ ಸರ್? ಆರಂಭದ ದಿನಗಳಲ್ಲಿ ಇರಲಿಲ್ಲ, ಆದ್ರೆ ನಮ್ಮ ಗೋಡೌನ್ಗಳು ದಾಸ್ತಾನು ಮಳಿಗೆಗಳು ನಾವು ಜಾಸ್ತಿ ಮಾಡಿದಾಗೆ ನಾವು ಪ್ಲೆಜ್ ಲೋನು ಅಂತ, ಯಾಕಂದರೆ ಅಡಿಕೆಯನ್ನು ಅಡವಿಟ್ಟು ಅವರಿಗೆ ಸಣ್ಣ ಪ್ರಮಾಣದ ಲೋನ್, ಯಾಕಂದರೆ ಆ ಒಂದು ಹೊಂದಾಣಿಕೆಯ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಈಗ ನಾವು ವಿಟ್ಲ ಮತ್ತು ಪುತ್ತೂರಿನಲ್ಲಿ ಈ ವ್ಯವಸ್ಥೆ ಇದೆ. ನಮ್ಮ ಇನ್ನು ಎಲ್ಲ ಕಡೆಗೆ ನಾವು ಎಲ್ಲಿ ನಮ್ಮ ಗಾರ್ಬಲ್ ಸೆಂಟರ್ಗಳಿವೆ, ಅಡಿಕೆಯನ್ನು ಸಂಸ್ಕರಣೆ ಮಾಡುವ ಎಲ್ಲಿ ಶಾಖೆಗಳಿವೆ ಅಲ್ಲಿ ನಾವು ಈ ವ್ಯವಸ್ಥೆಗಳನ್ನು ಈಗ ವಿಸ್ತರಿಸಿದ್ದೇವೆ. ಬೆಳ್ತಂಗಡಿ, ಸುಳ್ಯ, ಬಾಯಾರು, ಬದಿಯಡ್ಕ ಈ ಶಾಖೆಗಳಲ್ಲಿ ಕೂಡ ನಾವು ಈಗಾಗಲೇ ಬೈಕಂಪಾಡಿ ಮತ್ತು ವಿಟ್ಲಗಳಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದೆ. ಇನ್ನು ಬಾಕಿ ಉಳಿದ ಕಡೆಗಳಿಗೆ ಕೂಡ ನಾವು ವಿಸ್ತರಿಸ್ತೇವೆ. ಈಗ 100,000 ಹೆಚ್ಚು ಸದಸ್ಯರಿದ್ದಾರೆ, ಅವರಿಗೆ ಏನಾದರೂ ಕೂಡ ಕಾರ್ಯಕ್ರಮಗಳು ಇದ್ದವ ಹೇಗೆ ಸರ್? ನಾವು ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸದಸ್ಯರ ಆರೋಗ್ಯದ ಕಡೆಗೆ ನಾವು ವಿಶೇಷವಾಗಿ ಗಮನ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಸಕ್ರಿಯ ಸದಸ್ಯರು ಮತ್ತು ಸಾಮಾನ್ಯ ಸದಸ್ಯರು ಅಂತ ಎರಡು ವಿಭಾಗ ಮಾಡಿದ್ದೇವೆ. ಯಾರು ಎರಡು ಶೇರ್, ನಮ್ಮ ಒಂದು ಶೇರ್ ಅಂದರೆ 500 ರೂಪಾಯಿ ಒಂದು ಶೇರ್ ಆಗ್ತದೆ. ಯಾರು ಎರಡು ಶೇರ್ ಹೊಂದಿದ್ದಾರೆ, ಎರಡು ಶೇರ್ಗಳಿಗೆ 1 ವರ್ಷ ಆಗಿದೆ ಅಂಥವರನ್ನು ನಾವು ಸಾಮಾನ್ಯ ಸದಸ್ಯರು ಅಂತ ಹೇಳ್ತೇವೆ. ಪ್ರತಿ ವರ್ಷ ನಮಗೆ ಅಡಿಕೆ ಹಾಕುವವರು ಸಕ್ರಿಯ ಸದಸ್ಯರು, 3 ವರ್ಷ ಅವರು ಕಂಪಲ್ಸರಿ ಅಡಿಕೆ ಹಾಕಿರಬೇಕು. ಸುಮಾರು 5,000 ಮೌಲ್ಯದ ಅಡಿಕೆಯನ್ನು ಹಾಕಿದರೆ 3 ವರ್ಷ ಅವರು ಹಾಕಿದರು ನಾವು ಅವರನ್ನು ಸಕ್ರಿಯ ಸದಸ್ಯರು ಅಂತ ನಾವು ಅವರನ್ನು ಪರಿಗಣನೆ ಮಾಡ್ತೇವೆ. ಅಂಥವರಿಗೆ ವಿಶೇಷ ಸೌಲಭ್ಯ ಇದೆ. ಹಾರ್ಟ್ ಸರ್ಜರಿಗೆ 2 ಲಕ್ಷ, ಮತ್ತು ಈ ಡಯಾಲಿಸಿಸಿಗೆ 10 ಡಯಾಲಿಸಿಸಿಗೆ ಅವರಿಗೆ ನಾವು 30,000 ರೂಪಾಯಿಯನ್ನು ನಾವು ಧನ ಸಹಾಯವಾಗಿ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಸಾಮಾನ್ಯ ಸದಸ್ಯರಾರಿದ್ದಾರೆ ಅವರಿಗೆ ಓಪನ್ ಹಾರ್ಟ್ ಸರ್ಜರಿಗೆ 50,000 ಮತ್ತು ಡಯಾಲಿಸಿಸಿಗೆ 10,000, ಈ ಎರಡರಲ್ಲಿ ಅವರು ನಿಲ್ಲಿಸಿದ್ದೇವೆ. ಯಾಕೆಂದರೆ ಅವರು ನಮ್ಮೊಟ್ಟಿಗೆ ಬೇಕು ಅಂತ ನಮ್ಮ ಉದ್ದೇಶ. ಸಕ್ರಿಯ ಸದಸ್ಯರಿಗೆ ನಾವು ಹೆಚ್ಚು ಒತ್ತು ಕೊಡುವುದು ಯಾಕೆಂದರೆ ಸಂಸ್ಥೆಯ ಜೊತೆಗೆ ನಮ್ಮ ಸದಸ್ಯರು ಬೇಕು ಎಂಬ ದೃಷ್ಟಿಯಿಂದ, ಅವರು ಯಾವತ್ತೂ ಸಂಸ್ಥೆಯ ಜೊತೆಗೆ ಇರಬೇಕು ಎಂಬ ದೃಷ್ಟಿಯಿಂದ ನಾವು ಸಕ್ರಿಯ ಸದಸ್ಯರಿಗೆ ಹೆಚ್ಚು ಸವಲತ್ತುಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದೇವೆ. ಅದರ ಜೊತೆಗೆ ಯಾರು ನಮ್ಮ ಕೃಷಿ ಕೆಲಸಗಳನ್ನು ಮಾಡುವಾಗ ಕಾರ್ಮಿಕನು ಏನಾದರೂ ಅವಘಡವಾಗಿ ಅಪಘಾತದಲ್ಲಿ ತೀರಿಕೊಂಡರೆ ಅವರ ಸಮೀಪದ ಕುಟುಂಬದ ಸದಸ್ಯರಿಗೆ ನಾವು 50,000 ಕೊಡ್ತೇವೆ. ಕೃಷಿಕರಿಗೆ ಕೂಡ, ಕೃಷಿಕರು ತೋಟದಲ್ಲಿ ಅಥವಾ ಏನಾದರೂ ಅವಘಡಗಳಾಗಿ ವಿದ್ಯುತ್ ತಾಗಿ ಅಥವಾ ನೀರಿಗೆ ಬಿದ್ದು ಮೃತರಾದರೆ, ಮರದಿಂದ ಬಿದ್ದು ಮೃತರಾದರೆ ಅವರ ಕುಟುಂಬಕ್ಕೆ ಕೂಡ ನಾವು 50,000 ಕೊಡ್ತೇವೆ. ಈ ರೀತಿಯ ಸೌಲಭ್ಯಗಳಿದೆ. ಮತ್ತು ಇದೀಗ ನಾವು ಯಾರು ಸಕ್ರಿಯ ಸದಸ್ಯರಿಗೆ ನಾವು ಈ ನಮ್ಮ ಆಂಜಿಯೋಪ್ಲಾಸ್ಟಿಗೆ 50,000 ಈಗ ಕಳೆದ ವರ್ಷ ನಾವು ಘೋಷಣೆ ಮಾಡಿದ್ದೇವೆ. ಹೊಸ ಯೋಜನೆಗಳಿವೆ. ನಮ್ಮ ಸದಸ್ಯರಿಗೆ, ಸಕ್ರಿಯ ಸದಸ್ಯರಿಗೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಗೆ ಅಥವಾ ಆಸ್ಪತ್ರೆಯ ಖರ್ಚು 10 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ಅಂಥ ಸದಸ್ಯರಿಗೆ ನಾವು 1 ಲಕ್ಷ ಸಹಾಯಧನ ಕೊಡ್ತಾ ಇದ್ದೇವೆ. ಅದೊಂದು ಯೋಜನೆಯನ್ನು ಘೋಷಣೆ ಆಗಬೇಕಷ್ಟೇ, ನಾವು ಆಡಳಿತ ಮಂಡಳಿ ಈಗಾಗಲೇ ತೀರ್ಮಾನ ತೆಕ್ಕೊಂಡಿದೆ. ಮತ್ತು ಮರದಿಂದ ಅಥವಾ ಯಾವುದೇ ಅಪಘಾತ ಆಗಿ ನಮ್ಮ ಸಕ್ರಿಯ ಸದಸ್ಯರ ಹತ್ತಿರದ ಸಂಬಂಧಿಗಳು ಅಥವಾ ಸಕ್ರಿಯ ಸದಸ್ಯ ಬೆಡ್ ರಿಡನ್ ಆದರೆ, ಜೀವನ ಪರ್ಯಂತ ಹಾಸಿಗೆಯಲ್ಲಿ ಮಲಗುವ ಸ್ಥಿತಿ ಬಂದಂಥ ವ್ಯಕ್ತಿಗೆ 1 ಲಕ್ಷ ಕೊಡ್ತೇವೆ. ಮತ್ತು MSCಯಲ್ಲಿ ಕೃಷಿಯಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುವ ಯಾರು ಕಡಿಮೆ ಆದಾಯದ ನಮ್ಮ ಸದಸ್ಯರಿದ್ದಾರೆ ಅಂಥವರ ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ ನಾವು ಪ್ರತಿ ವರ್ಷ 1 ಲಕ್ಷ ಕೊಡುವ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದೆ. ಯಾವ್ಯಾವ ಉತ್ಪನ್ನಗಳಿಗೆಲ್ಲ ಯಾವ ಥರ ಸಹಾಯ ಮಾಡಿದೆ, ಮತ್ತು ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಬೇರೆ ಯೋಜನೆಗಳಿದ್ದವ ಸರ್? ಅಡಿಕೆಗೆ ಸಂಕಷ್ಟ ಬಂದಾಗ ಕ್ಯಾಂಪ್ಕೊ ಸ್ಥಾಪನೆ ಆಯಿತು ಅಂತ ನಾನು ಈಗಾಗಲೇ ಉಲ್ಲೇಖ ಮಾಡಿದೆ. ಅದರ ಹಾಗೆ ನಂತರ ಏನಾಯಿತು ಅಂದರೆ ಅಡಿಕೆ ಜೊತೆಗೆ ನೀವು ಉಪೋತ್ಪನ್ನಗಳನ್ನು, ಉಪ ಕೃಷಿಗಳನ್ನು ಮಾಡಿ ಅಂತ ನಾವು ಕ್ಯಾಂಪ್ಕೊ ಕರೆ ಕೊಟ್ಟಿದೆ. ಆ ಹಂತದಲ್ಲಿ ಬಹುರಾಷ್ಟ್ರೀಯ ಸಂಸ್ಥೆಯೊಂದು ಕೃಷಿಕರಿಗೆ ಕೊಕ್ಕೋ ಗಿಡಗಳನ್ನು ವಿತರಣೆ ಮಾಡಿತು. ಆ ಕೊಕ್ಕೋ ಗಿಡಗಳಲ್ಲಿ ಕೊಕ್ಕೋ ಫಸಲು ಬಂದಾಗ ಅದು ಮಾರುಕಟ್ಟೆಯಿಂದ ವಿಮುಖವಾಯಿತು. ಕೃಷಿಕರು ಕಂಗಾಲಾದರು, ನಾವು ಕೊಕ್ಕೋ ಬೆಳೆದಿದ್ದೇವೆ, ಅದಕ್ಕೆ ಮಾರುಕಟ್ಟೆ ಇಲ್ಲ, ಏನು ಮಾಡಲಿ ಎಂದು ಅವರ ಸಮಸ್ಯೆಗಳು ಕೆಂಪಕದ ಮುಂದೆ ಬಂತು. ನಮ್ಮ ಸ್ಥಾಪಕ ಅಧ್ಯಕ್ಷರು ವಾರಣಾಸಿ ಸುಬ್ರಾಯ ಭಟ್ರು ಈ ಹಂತದಲ್ಲಿ ಆ ಬಹುರಾಷ್ಟ್ರೀಯ ಕಂಪನಿಯ MDಯನ್ನು ಭೇಟಿಯಾಗಲಿಕ್ಕೆ ಮುಂಬೈಗೆ ಹೋದರು. ಮುಂಬೈಯಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಸಿಗಲಿಲ್ಲ. 3 ದಿವಸ ಅವರು ಕಾದು ಕೂತರು ಮುಂಬೈಯಲ್ಲಿ. 3 ದಿವಸ ಆದರೂ ಆ ಸಂಸ್ಥೆಯ MD ಇವರಿಗೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಇವರು ಒಂದು ಚಾಲೆಂಜ್ ತೆಕ್ಕೊಂಡು ಕ್ಯಾಂಪ್ಕೊ ಕೊಕ್ಕೋ ಖರೀದಿ ಮಾಡಿ ಪುತ್ತೂರಿನಲ್ಲಿ ಚಾಕೊಲೇಟು ಸಂಸ್ಥೆ ಆರಂಭ ಆಗಲಿಕ್ಕೆ ಅವರ ಆ ಚಾಲೆಂಜ್ ಕಾರಣ. ಅಂದಿನ ರಾಷ್ಟ್ರಪತಿ ಗ್ಯಾನಿ ಜೈಲ್ ಸಿಂಗ್ ಕ್ಯಾಂಪ್ಕೊ ಚಾಕೊಲೇಟ್ ಕಾರ್ಖಾನೆಯನ್ನು ಉದ್ಘಾಟನೆ ಮಾಡಿದರು. ಅದು ವಿಶೇಷ ಸಂಗತಿ, ಯಾಕಂದರೆ ದಕ್ಷಿಣ ಏಷ್ಯಾದಲ್ಲೇ ಒಂದು ಸಹಕಾರಿ ಸಂಸ್ಥೆಯ ಅಡಿಯಲ್ಲಿ ಇಷ್ಟು ಬೃಹತ್ತಾದ ಯಾವುದೇ ಕ್ಯಾಂಪ್ಕೊ ಚಾಕೊಲೇಟ್ ಇಂದಿಗೂ ಕೂಡ ಇಲ್ಲ. A to Z ಅಂತ ನಾವು ಹೇಳೋದು ಯಾವಾಗಲೂ, ಯಾಕಂದರೆ ಕೊಕ್ಕೋ ಬೀಜದಿಂದ ಹಿಡಿದು ಅದರ ಕೊನೆಯ ಉತ್ಪನ್ನದವರೆಗೆ ಒಂದು ಚಾಕೊಲೇಟ್ ಕಾರ್ಖಾನೆಯಲ್ಲಿ ಪರಿಪೂರ್ಣವಾದ ಉತ್ಪಾದನೆ ಆಗುವುದು ನಮ್ಮ ಕ್ಯಾಂಪ್ಕೊ ಚಾಕೊಲೇಟ್ ಕಾರ್ಖಾನೆಯಲ್ಲಿ ಮಾತ್ರ. ಅದು ಒಂದು ಸಹಕಾರಿ ಸಂಸ್ಥೆಯ ಹೆಮ್ಮೆ. ಅದರ ನಂತರ ಕೊಕ್ಕೋಕ್ಕೆ ಸಂಕಷ್ಟ ಬಂದಾಗ ನಾವು ಕ್ಯಾಂಪ್ಕೊ ಚಾಕೊಲೇಟ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದೆವು. ನಂತರ ರಬ್ಬರು ಕೃಷಿಕರು ಬೆಳೆದರು, ಅಡಿಕೆ ಜೊತೆಗೆ ಅವರ ಗುಡ್ಡಗಳಲ್ಲಿ ರಬ್ಬರು ಬೆಳೆದರು. ರಬ್ಬರು ಖರೀದಿ ಕ್ಯಾಂಪ್ಕೊ ಕರೆ ಕೊಟ್ಟ ರೀತಿಯಲ್ಲಿ ರಬ್ಬರ್ ಖರೀದಿ ಕೂಡ ಆರಂಭ ಮಾಡಿತು. ರಬ್ಬರಿಗೆ ಒಂದು ಸ್ಥಿರ ಧಾರಣೆ ಸಿಗಲಿಕ್ಕೆ ಕ್ಯಾಂಪ್ಕೊ ಸಹಾಯ. ಮುಂದಿನ ಹಂತದಲ್ಲಿ ಕಾಳುಮೆಣಸು. ಕಾಳುಮೆಣಸಿನ ಧಾರಣೆ ಒಮ್ಮೆ 700 800 ರೂಪಾಯಿಗೆ ಹೋಗೋದು, ಸಡನ್ ಆಗಿ ಮತ್ತೆ 200-300 ರೂಪಾಯಿಗೆ ಬೀಳೋದು, ಆ ಒಂದು ಅಯೋಮಯ ಸ್ಥಿತಿಯಲ್ಲಿ ಅಂತ ಹಂತದಲ್ಲಿ 2016 ಕ್ಯಾಮ್ಕೊ ಕಾಳುಮೆಣಸು ಖರೀದಿ ಕೂಡ ಆರಂಭ ಮಾಡಿತ್ತು. ಈಗ ನಮ್ಮ ಕಾವಿನಲ್ಲಿ 130,000 ಚದರ ವಿಸ್ತೀರ್ಣದ ಒಂದು ದಾಸ್ತಾನು ದೊಡ್ಡ ಮಳಿಗೆ ಇದೆ. ಅಲ್ಲಿ ನಾವು 2.5-3 ಕೋಟಿ ವೆಚ್ಚದಲ್ಲಿ ಕ್ಯಾಮ್ಕೊ ನೇತೃತ್ವದಲ್ಲಿ ಕಾಳು ಮೆಣಸಿನ ಸಂಸ್ಕರಣೆ ಮತ್ತು ಪರಿಷ್ಕರಣೆಯ ಆ ಒಂದು ಹೊಸ ಯಂತ್ರವನ್ನು ನಾವು ಸ್ಥಾಪನೆ ಮಾಡಿ ಉತ್ತರ ಭಾರತಕ್ಕೆ ನಾವು ಕಾಳು ಮೆಣಸನ್ನು ಮಾರಾಟ ಮಾಡ್ತಾ ಇದ್ದೇವೆ ಆ ಕೇಂದ್ರಗಳಿಗೆ. ಅದರ ನಂತರ ತುಂಬ ದೀರ್ಘ ಸಮಯದಿಂದ ಕೃಷಿಕರ ಬೇಡಿಕೆ ಇತ್ತು. ತೆಂಗಿನಕಾಯಿಗೆ ಧಾರಣೆ ಏರಿಳಿತ ಆಗ್ತಾ ಇದೆ, ನಮಗೆ ತೆಂಗಿನಕಾಯಿಯನ್ನು ಬೆಳೆದರೆ ನಷ್ಟ ಆಗ್ತಾ ಇದೆ, ಅದಕ್ಕೆ ಕ್ಯಾಮ್ಕೊ ಗಮನ ಕೊಡಬೇಕು ಅಂತ. ಹಾಗೆ ನಾವು ಪುತ್ತೂರಿನಲ್ಲಿ ನಮ್ಮ ಕ್ಯಾಮ್ಕೊ ಚಾಕ್ಲೇಟ್ ಕಾರ್ಖಾನೆಯ ಸಮೀಪ ತೆಂಗಿನಕಾಯಿಯಿಂದ ಎಣ್ಣೆ ತೆಗೆಯುವ ಆ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಅಳವಡಿಸಿಕೊಂಡಿದ್ದೇವೆ. ಮುಂದೆ ನಮ್ಮ ಅಡಿಕೆ ಖರೀದಿ ಕೇಂದ್ರಗಳಲ್ಲಿ ನಾವು ತೆಂಗಿನಕಾಯಿಯನ್ನು ಖರೀದಿ ಮಾಡಿ ಕೃಷಿಕರಿಗೆ ನೆರವಾಗುವ ಉದ್ದೇಶದಿಂದ ತೊಡಗಿಸಿಕೊಳ್ಳಿಕ್ಕಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಹೊಸ ಯೋಚನೆ ಇದೆ. ಕೃಷಿಕರಿಗೆ ಎಷ್ಟೇ ಆದಾಯ ಇದ್ರೂ, ಯಾಕಂದರೆ ನಾವು ಅಡಿಕೆಯನ್ನೇ ನಂಬಿ ಕೂತುಕೊಳ್ಳುವ ಕಾಲ ಅಲ್ಲ, ಸಮಸ್ಯೆಗಳಿವೆ. ಅಡಿಕೆ ಅಂತಲ್ಲ, ಯಾವುದೇ ಕೃಷಿಯನ್ನು ಮಾಡಿದರೂ ಅದು ಸಮಸ್ಯೆಗಳಿಗೆ ಒಂದಲ್ಲ ಒಂದು ಹವಾಮಾನ ತೊಂದರೆಗಳಿರ್ಬೋದು, ಕಾಲಕಾಲಕ್ಕೆ ಬರುವ ಏನೋ ಪ್ರಕೃತಿ ವಿಕೋಪಗಳಿರ್ಬೋದು, ಅಡಿಕೆ ತೊಂದರೆ ಆಗ್ತದೆ, ಬೆಳೆಗಳಿಗೆ ಧಾರಣೆಯಲ್ಲಿ ಏರಿಳಿತ ಆಗ್ತದೆ. ಅಂತಹ ಸಮಯದಲ್ಲಿ ಕೈ ಹಿಡಿದು ನಡೆಸುವ ಕೆಲವು ವಸ್ತುಗಳು ಕೃಷಿಗಳು ಇರ್ತವೆ. ಅದು ಔಷಧೀಯ ಗಿಡಗಳಿರ್ಬೋದು, ಬಾಳೆ ತೆಂಗು ಅಂಥದ್ದು ಏನೇ ಇರ್ಬೋದು, ಅಂತೂ ಕೃಷಿಕ ಸಮಗ್ರ ಕೃಷಿಯ ಜೊತೆಗೆ ಇನ್ನಷ್ಟು ಯಾವುದೆಲ್ಲ ತನ್ನ ಭೂಮಿಯಲ್ಲಿ ಬೆಳಿಬಹುದು ಅದನ್ನು ಯೋಚನೆ ಮಾಡಿ ಬೆಳಿಬೇಕು ಎಂಬುದು ಕ್ಯಾಮ್ಕದ ಉದ್ದೇಶ ಆಗಿತ್ತು. ಇತ್ತೀಚೆಗೆ ಔಷಧೀಯ ಗಿಡಗಳು ಈ ಸಾಲಿಗೆ ಸೇರಿಕೊಂಡಿವೆ. ಅರಿಶಿನ ಇಡಬಹುದು, ಜಾಯಿಕಾಯಿ, ಲವಂಗ ಇಂತಹ ಅನೇಕ, ಅದರಲ್ಲಿ ಏಲಕ್ಕಿ ಕೂಡ ಇದೆ. ಅಂತ ಬೆಳೆಗಳನ್ನು ಕೃಷಿಕ ಬೆಳೆದರೆ ಅದನ್ನು ಸಂಸ್ಕರಣೆ ಮತ್ತು ಮಾರಾಟದ ಆ ಒಂದು ಜವಾಬ್ದಾರಿಯನ್ನು ಕ್ಯಾಮ್ಕೊ ವಹಿಸಿಕೊಳ್ಳಬಹುದೇ ಎಂಬುದು ಕೃಷಿಕರ ಈಗಿನ ಬೇಡಿಕೆಯಾಗಿತ್ತು. ಈ ಹಂತದಲ್ಲಿ ಕ್ಯಾಮ್ಕೊ ಆಡಳಿತ ಮಂಡಳಿ ಯೋಚನೆ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಬೈಲಾ ತಿದ್ದುಪಡಿ ಆಗಬೇಕು, ನಾವು ಅಂಥ ವಸ್ತುಗಳನ್ನು ಖರೀದಿ ಮಾಡಬೇಕಿದ್ದರೆ ನಮ್ಮ ಸದಸ್ಯರ ಅನುಮತಿ ಬೇಕು, ಅದನ್ನು ನಾವು ಕೇಳಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ಕ್ಯಾಮ್ಕೊ ಮುನ್ನಡೆ ಸಾಧಿಸಲಿಕ್ಕೆ ಮುಂದಡಿ ಇಡಲು ಯೋಚನೆ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಕರಿಗೆ ಮುಖ್ಯವಾದಂತಹ ತೊಂದರೆ ಕಂಡು ಬಂದದ್ದು ಅವರಿಗೆ ಬೇಕಾದಂತಹ ಮ್ಯಾನ್ ಪವರ್ ಅಥವಾ ಜನಗಳ ಕೊರತೆ, ಕೆಲಸಗಾರರ ಕೊರತೆ. ಎಲ್ಲರೂ ಕೂಡ ಪೇಟೆಗೆ ಹೋಗುವಂತಹ ಒಂದು ಪರಿಸ್ಥಿತಿ ಇದ್ದದ್ದು. ಇಂಥ ಸಂದರ್ಭದಲ್ಲಿ ಯಾಂತ್ರೀಕರಣ ಅನ್ನುವಂಥದ್ದು ಮುಖ್ಯ ಅಗತ್ಯ. ಈ ಯಾಂತ್ರೀಕರಣ ಮಾಡುವಾಗ ಕೃಷಿಕರಿಗೆ ಅದರ ಗೊತ್ತಿರುವುದಿಲ್ಲ, ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ, ಅವರನ್ನು ತಿಳಿಸಲಿಕ್ಕೆ ಸಂಸ್ಥೆ ಏನಾದರೂ ಕೂಡ ಪ್ರಯತ್ನ? ಹೌದು, ನಾವು 2-3 ವರ್ಷ ಹಿಂದೆ ಅಡಿಕೆ ಕೌಶಲ್ಯ ಶಿಬಿರ ಅಂತ ನಾವು 2 ಶಿಬಿರಗಳನ್ನು ಸಂಘಟಿಸಿದ್ದೇವೆ. ಕೃಷಿಕರ ಕಾರ್ಮಿಕರ ಕೊರತೆ, ಅದರಲ್ಲಿಯೂ ಮರ ಹತ್ತಿ ಕೊಯ್ಲು ಮಾಡುವುದು ಮತ್ತು ಸಿಂಪಡಣೆ ಮಾಡುವ ಕುಶಲಕರ್ಮಿಗಳ ಕೊರತೆ ತುಂಬ ಇದೆ. ಅವರು ಲಭ್ಯರಿದ್ದರೂ ಕೃಷಿಕರಿಗೆ ಅವರನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗುವಷ್ಟು ಅವರ ವೇತನ ಇದೆ. ಅಂತಹ ಸಮಸ್ಯೆಗಳು, ಯಾಕಂದರೆ ಸಮಯಕ್ಕೆ ಸರಿಯಾಗಿ ಅವರು ಸಿಗುವುದಿಲ್ಲ, ಆ ಕೊರತೆಯನ್ನು ನೀಗಿಸಲಿಕ್ಕೆ ಕ್ಯಾಮ್ಕೊ ಸಹಾಯ ಮಾಡಿದೆ ಅವರಿಗೆ. ನಾವು ಮತ್ತು CP ಶೈರೈ, ಅಡಿಕೆ ಪತ್ರಿಕೆ, ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘ, ನಾವು ಸಂಯುಕ್ತವಾಗಿ ವಿಟ್ಲ CP ಶೈರೈಯಲ್ಲಿ 2 ಶಿಬಿರಗಳನ್ನು ಮಾಡಿದ್ದೇವೆ. ಅದು ತಳೆಯ ಮೂಲಕ ಮರ ಹತ್ತುವ ಶಿಬಿರ. ಅದರ ಆ ಶಿಬಿರ ತುಂಬ ಪ್ರಯೋಜನ ಆಗಿದೆ, ಯಾಕಂದರೆ ಅದನ್ನು ಮುಂದೆ ಕೆಲವು ಸಹಕಾರಿ ಸಂಘಗಳು ಮುಂದುವರಿಸಿವೆ. ಅದರಿಂದಾಗಿ ಯಾರು ಅಲ್ಲಿ ಕಲಿತ ಯುವಕರಿದ್ದಾರೆ ಅವರು ಈಗ ಕ್ಷೇತ್ರದಲ್ಲಿದ್ದಾರೆ. ಅವರು ಟೀಮ್ಗಳನ್ನು ಕಟ್ಟಿಕೊಂಡು 8-10 ಜನರ ಟೀಮ್ಗಳನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದು ಕ್ಯಾಮ್ಕೊ ಸಂಸ್ಥೆಗೆ ತುಂಬ ಖುಷಿ ನೀಡಿದ ಸಂಗತಿ. ಅದರ ನಂತರ ಈ ತಂತ್ರಜ್ಞಾನ ಬೆಳೆದ ಹಾಗೆ ಕಾರ್ಬನ್ ಫೈಬರ್ ದೋಟಿಗಳು ಬಂತು. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲಿಯೂ ಕುಮಟ ಆ ಪರಿಸರದಲ್ಲಿ ಈ ಮರ ಹತ್ತುವ ಕಾರ್ಮಿಕರ ಕೊರತೆಯಿಂದಾಗಿ ಅಡಿಕೆ ಕೊಳೆ ರೋಗದಿಂದ ತುಂಬ ನಷ್ಟ ಆಯಿತು. ಅದನ್ನು ಅಡಿಕೆ ಪತ್ರಿಕೆ ಪ್ರಕಟ ಮಾಡಿತು. ಅಡಿಕೆ ಪತ್ರಿಕೆ ಪ್ರಕಟ ಮಾಡೋದ್ರ ಜೊತೆಗೆ ಅಲ್ಲಿ ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಮರ ಹತ್ತದೆ ಮದ್ದು ಸಿಂಪಡಣೆ ಮಾಡಿ ಅವರ ಕೊಳೆ ರೋಗ ನಿಯಂತ್ರಣಕ್ಕೆ ಬಂತು ಎಂಬುದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು ಅಡಿಕೆ ಪತ್ರಿಕೆಯಲ್ಲಿ, ಶ್ರೀಪಡ್ರಿಯವರು. ಅದನ್ನು ಕ್ಯಾಮ್ಕೊ ಅವರ ಶ್ರೀಪಡ್ರಿಯವರ ಸಹಾಯದಿಂದ ನಾವು ಏನು ಒಂದು ಈ ರೀತಿ ಶಿಬಿರ ಮಾಡಿ ಇಲ್ಲಿ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ಪ್ರಚಾರ ಕೊಟ್ಟು ಕೃಷಿಕರಿಗೆ ಒಂದು ನೆರವಾಗುವ ಉದ್ದೇಶ ನಮ್ಮ ಮಾಡಿದರೆ ಏನು ಅಂತ ಆಯಿತು ನಮ್ಮಲ್ಲಿ. ಹಾಗೆ ನಮ್ಮ ಕ್ಯಾಮ್ಕೊ ಆಡಳಿತ ಮಂಡಳಿ ಆ ಒಂದು ಸಹಕಾರದಿಂದ ವಿಟ್ಲ CP ಶೈರೈಯಲ್ಲಿ, ನಾವು CP ಶೈರೈ, ಅಖಿಲ ಭಾರತ ಅಡಿಕೆ ಬೆಳೆಗಾರ ಸಂಘ, ಅಡಿಕೆ ಪತ್ರಿಕೆ, ಈ ಎಲ್ಲರ ಸಹಯೋಗದಲ್ಲಿ ನಾವು ಮೂರು ದಿವಸಗಳ ಶಿಬಿರವನ್ನು ಮಾಡಿದ್ದೇವೆ. ಆ ಶಿಬಿರದ ಕೊನೆಗೆ ಈ ಕರಾವಳಿಯಲ್ಲಿ ಸಹಕಾರಿ ಸಂಘಗಳಿವೆ. ಸಹಕಾರಿ ಸಂಘಗಳು ಅಂದರೆ ಅದರ ಸದಸ್ಯರು ಕ್ಯಾಮ್ಕೊ ಸದಸ್ಯರೇ. ಆ ರೀತಿಯ, ಯಾಕಂದರೆ ನಮಗೆ ನಮ್ಮ ವ್ಯಾಪ್ತಿ ದೊಡ್ಡದಾದ ಕಾರಣ ಎಲ್ಲ ಕೃಷಿಕರನ್ನು ಸಮೀಪದಿಂದ ನಮಗೆ ಅವರನ್ನು ಸಮೀಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹಕಾರಿ ಸಂಘಗಳು ಮಾಡ್ತವೆ. ಹಾಗೆ ನಾವು ಸಹಕಾರಿ ಸಂಘಕ್ಕೆ ಈ ತಂತ್ರಜ್ಞಾನವನ್ನು ಬೆಳೆಸಲಿಕ್ಕೆ ಒಂದು ಕರೆ ಕೊಟ್ಟೆವು. 10-25 ಸಹಕಾರಿ ಸಂಘದ ಪ್ರತಿನಿಧಿಗಳು ಅಲ್ಲಿ ನಮ್ಮ ಈ ಕಾರ್ಬನ್ ಫೈಬರ್ ದೋಟಿ ಶಿಬಿರದ ಸಮಾರೋಪಕ್ಕೆ ಬಂದು ನಮ್ಮ ದೋಟಿಯ ಆ ಕಾರ್ಯಕ್ಷಮತೆ, ಅದರ ಕೆಲಸಗಳ ಕಾರ್ಯಗಳನ್ನು ಗಮನಿಸಿ ಅವರು ಮತ್ತೆ ಮುಂದುವರಿಸಿದರು. ಕೆಲವು ಈ ಸಹಕಾರಿ ಸಂಘಗಳ ಆಶ್ರಯದಲ್ಲಿ ಶಿಬಿರಗಳಾಗಿತ್ತು. 10-15 ಶಿಬಿರಗಳನ್ನು ಕ್ಯಾಂಪ್ಕೋ ಸಹಯೋಗದಿಂದ, ಕ್ಯಾಂಪ್ಕೋ ಸಹಕಾರದಿಂದ ಅವರು ಸಂಘಟಿಸಿದ್ದಾರೆ. ಆ ಎಲ್ಲ ಶಿಬಿರಗಳಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಕುಮಟದಿಂದ 2 ನುರಿತ ಕಲಿಸಿಕೊಡುವ ಸಂಪನ್ಮೂಲ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿದ್ದರು. ಎಲ್ಲ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ತುಂಬ ಜನರಿಗೆ ದೋಟಿಯ ಪರಿಚಯ ಆಯಿತು. ಮಾತ್ರ ಅಲ್ಲ, ಅವರ ಕೊಳೆ ರೋಗ ಹತೋಟಿಗೆ ಕಳೆದ ಮಳೆಗಾಲದಲ್ಲಿ ಈ ದೋಟಿಯೇ ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ತುಂಬ ಸಂತೋಷದ ವಿಚಾರ. ಇದೀಗ ಮುಖ್ಯವಾಗಿ ನಾವೀಗ ಈಗ ಕಳೆದ 4-5 ವರ್ಷಗಳಿಂದ ನೀವು ತಂತ್ರಜ್ಞಾನವನ್ನು ಕೃಷಿಕರ ಕಡೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಯಂತ್ರ ಮೇಳವನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಯಂತ್ರ ಮೇಳ ಪ್ರಾರಂಭವಾದ ಬಗ್ಗೆ ಹೇಳಿ ಸರ್. ಕಾರ್ಮಿಕರ ಕೊರತೆ ಕೃಷಿಗೆ ದೊಡ್ಡ ತೊಡಕು. ಲಭ್ಯ ಇರುವ ಕಾರ್ಮಿಕರಿಂದ ಕೆಲಸ ಮಾಡಲಿಕ್ಕೆ, ವರ್ಷಪೂರ್ತಿ ಕೆಲಸ ಮಾಡಲಿಕ್ಕೆ ಅವರು ಲಭ್ಯ ಇರುವುದಿಲ್ಲ, ಯಾಕಂದ್ರೆ ಸಾಕಾಗುವುದಿಲ್ಲ. ಈ ನಿಟ್ಟಿನಲ್ಲಿ ಯಾಂತ್ರಿಕತೆ ಬೇಕು ಅಂತ. ಒಂದು, ಜನರ ಕಾರ್ಮಿಕರ ಕೊರತೆಯನ್ನು ನೀಗಿಸಲಿಕ್ಕೆ ಮತ್ತು ಕೆಲಸಗಳು ತ್ವರಿತಗತಿಯಲ್ಲಿ ನಡೆಯುವ ಉದ್ದೇಶದಿಂದ ಯಂತ್ರಗಳನ್ನು ಪರಿಚಯಿಸುವ ದೃಷ್ಟಿ ಬಂತು ಹಿಂದೆ. ಹಾಗಾಗಿ ಯಂತ್ರ ಮೇಳಗಳನ್ನು ಕ್ಯಾಂಪ್ಕೋ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿ ಸಹಯೋಗದೊಂದಿಗೆ, ಅದರೊಟ್ಟಿಗೆ ನಮ್ಮದು ARDF ಅಂತ ಇದೆ, ಕ್ಯಾಂಪ್ಕೋದ ಒಂದು ಸಂಶೋಧನಾ ಪ್ರತಿಷ್ಠಾನ ಇದೆ, ಅವರು ಸೇರಿ ಜೊತೆಗೆ ಸೇರಿ ಇದನ್ನು ನಡೆಸ್ತಾ ಬಂದಿದ್ದೇವೆ. 4-11-12 5ನೇ ಯಂತ್ರ ಮೇಳ ನಮ್ಮ ಪುತ್ತೂರು ವಿವೇಕಾನಂದ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಇದರಿಂದಾಗಿ ಈ ನಮ್ಮ ನಾವು ಏನು ಕೃಷಿ ಮೇಳಗಳನ್ನು ಸಂಯೋಜನೆ ಮಾಡಿದ್ದೇವೆ, ಇದರಿಂದಾಗಿ ತುಂಬ ಯಂತ್ರಗಳು, ಕೃಷಿಗೆ ಪೂರಕವಾದ ಯಂತ್ರಗಳು ನಮ್ಮ ಕೃಷಿಕರ ತೋಟಗಳಿಗೆ, ಮನೆಗಳಿಗೆ ಬರಲಿಕ್ಕೆ ಕಾರಣ ಆಗಿದೆ. ಕೃಷಿಕರಿಗೆ ಪರಿಚಯವೇ ಇರಲಿಲ್ಲ, ಯಾಕಂದರೆ ದೂರ ದೂರ ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದ ಯಂತ್ರಗಳು, ಕೃಷಿಗೆ ಪೂರಕವಾದ ಯಂತ್ರಗಳನ್ನು ಪರಿಚಯಿಸುವ ಒಂದು ಒಳ್ಳೆ ಕೆಲಸವನ್ನು ಈ ಯಂತ್ರ ಮೇಳಗಳು ಮಾಡಿಕೊಟ್ಟಿವೆ. ಸುಲಭವಾಗಿದೆ ಕೆಲಸಗಳು, ಅಡಿಕೆ ಸುಲಿಯದಿರಲಿ, ತೋಟಕ್ಕೆ ತೋಟದ ಅಗೆತಗಳಿರ್ಬೋದು, ಇಂಥ ತುಂಬ ಅನೇಕ ಯಂತ್ರಗಳು ಕೃಷಿಕರಿಗೆ ಇವತ್ತು ಪೂರಕವಾಗಿ ಅವರ ಶ್ರಮವನ್ನು ಕಡಿಮೆ ಮಾಡ್ತಾ ಇದೆ. ಕಾರ್ಮಿಕರ ಕೊರತೆಯನ್ನು ನೀಗಿಸಿ ಕೃಷಿಗಳಿಗೆ ತೊಡಗಿಸಿಕೊಳ್ಳುವ ಖರ್ಚು ಕೂಡ ತುಂಬ ಕಡಿಮೆ ಆಗ್ತಾ ಇದೆ ಇದರಿಂದಾಗಿ, ಪೂರಕ ಯಂತ್ರಗಳ ಸಹಕಾರದಿಂದಾಗಿ. ಯಂತ್ರ ಮೇಳದಲ್ಲಿ ಬೇರೆ ಬೇರೆ ಯಂತ್ರಗಳ ಪರಿಚಯ ಇದಲ್ಲದೆ ಏನಿದೆ ಬೇರೆ? ಯಂತ್ರ ಮೇಳಗಳಂದರೆ ಬೇರೆ ಬೇರೆ, ಈಗ ನಾವು 4 ಯಂತ್ರ ಮೇಳಗಳನ್ನು ಈಗಾಗಲೇ ಸಂಯೋಜನೆ ಮಾಡಿ ಆಗಿದೆ. ಅದರಲ್ಲಿ ಅಪ್ಗ್ರೇಡ್ ಆದು ಈಗ ಒಂದು ಅಡಿಕೆ ಸುಲಿಯ ಇನ್ನು ಯಂತ್ರಗಳು ಈಗ ತುಂಬ ಇದೆ, ಅದು ಸಮಸ್ಯೆಗಳಿವೆ. ಅಡಿಕೆಗೆ ಕಲೆ ಆಗ್ತದೆ, ಅಂಥ ಕಲೆಯಾದ ಅಡಿಕೆಯನ್ನು ಮಾರುಕಟ್ಟೆಯಲ್ಲಿ ಅದಕ್ಕೆ ಧಾರಣೆ ಕಡಿಮೆ ಇದೆ, ಅಂಥ ಸಮಸ್ಯೆಗಳಿದೆ. ಅದರಲ್ಲಿ ಅಪ್ಗ್ರೇಡ್ ಆದ ಯಂತ್ರಗಳು ಬರ್ಬೋದು ಈ 5ನೇ ಯಂತ್ರ ಮೇಳಕ್ಕೆ. ಕೃಷಿಕರಿಗೆ ಆ ಸಮಸ್ಯೆಗಳಿದೆ, ಇನ್ನೀಗ ಯಂತ್ರಗಳು ಬಂದು ಕೂಡ ನಮಗೆ ಅದು ನೆಮ್ಮದಿ ಇಲ್ಲ ಅಂತ, ಯಾಕಂದರೆ ಲಕ್ಷಗಟ್ಟಲೆ ಇದೆ ಒಂದೊಂದು ಈ ಅಡಿಕೆ ಸುಲಿಯುವ ಯಂತ್ರಗಳಿಗೆ, ಲಕ್ಷಗಟ್ಟಲೆ ಅವರು ಖರ್ಚು ಮಾಡಿ ಅದನ್ನು ಖರೀದಿ ಮಾಡಬೇಕಾಗ್ತದೆ, ಅವರಿಗೆ ಪ್ರಯೋಜನ ಆಗದಿದ್ದರೆ ಆ ಸಮಸ್ಯೆಗಳು ಬರ್ತವೆ. ಅದರಲ್ಲಿ ಅಪ್ಗ್ರೇಡ್ ಆದ್ದು ಅವರಿಗೆ ಅಡಿಕೆ ಸುಲಿಯುವಾಗ ಅಡಿಕೆಗೆ ಕಲೆ ಆಗದ ಆ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ಯಂತ್ರಗಳು ಬರ್ಬೋದು ನಮ್ಮ ಹೊಸ ಯಂತ್ರ ಮೇಳಕ್ಕೆ. ಅದಲ್ಲದೆ ಹೊಸ ಹೊಸತ್ತು ಹೊಸ ಸಂಶೋಧನೆಗಳು ಪ್ರತಿ ವರ್ಷ ನಡೆಯುತ್ತಾ ಇದೆ, ಯಾಕಂದರೆ ನಮ್ಮದು 3 ವರ್ಷದ ಈ ಗ್ಯಾಪಿನಲ್ಲಿ ಯಂತ್ರ ಮೇಳಗಳಾಗುವಾಗ ಆ 3 ವರ್ಷದಲ್ಲಿ ಹೆಚ್ಚು ಸಂಶೋಧನೆಗಳು ಈ ತಂತ್ರಜ್ಞಾನದ ಕೊಡುಗೆಗಳು ಬರ್ತಾ ಇರ್ತವೆ. ಅದು ಈ ನಮ್ಮ 4 ಯಂತ್ರ ಮೇಳಗಳಲ್ಲಿ ಜನರಿಗೆ ಸಿಗ್ಬೋದು, ಕೃಷಿಕರಿಗೆ ಸಿಗ್ಬೋದು. ಅದರ ಜೊತೆಗೆ ನಾವು ಕನಸಿನ ಮನೆ, ಹಿಂದಿನ ಯಂತ್ರ ಮೇಳದಲ್ಲಿ ಆ ಕನಸಿನ ಮನೆಯನ್ನು ಸಣ್ಣ ಮಟ್ಟಿಗೆ ನಾವು ಪರಿಚಯ ಮಾಡಿದ್ದೇವೆ. ಇದರಲ್ಲಿ ಅದರ ವ್ಯಾಪ್ತಿ ದೊಡ್ಡದು, ನಮ್ಮ ಕೃಷಿಕರಿಗೆ ಮತ್ತು ಎಲ್ಲರಿಗೂ ಸಣ್ಣ ಖರ್ಚಿನಲ್ಲಿ ಮನೆಗಳನ್ನು, ಅವರ ಕನಸಿನ ಮನೆ ಆ ಹೆಸರು ಕೊಟ್ಟದ್ದಕ್ಕೆ ಅವರ ಏನು ಯೋಚನೆಗಳಿವೆ ಆ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಸುತ್ತಮುತ್ತ ಸಿಗುವ ಆ ಸೌಕರ್ಯ ಸೌಲಭ್ಯಗಳಿಂದ ಮನೆ ಕಟ್ಟುವ ಆ ರೀತಿಯ ಒಂದು ಅವಕಾಶಗಳನ್ನು ಹೇಗೆ ಮಾಡಬಹುದು, ಹೊಸ ಮನೆ ಹೇಗೆ ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಎಂಬುದಕ್ಕೆ ಸಂಬಂಧಿಸಿದ ಸ್ಟಾಲುಗಳು ಕೂಡ ಈ ಯಂತ್ರ ಮೇಳಗಳಲ್ಲಿ ಇವೆ. ಅಂತ ಹೇಳಿದ್ರೆ ತಮ್ಮ ಹೊಸ ಮನೆಗೆ ಬೇಕಾದಂತಹ ಪರಿಕರಗಳನ್ನು ಯಾವ ತರ ತಗೊಳ್ಬಹುದು? ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ, ನಾಳ್ದು ನೀವು ಮಾಡ್ತಾ ಇರುವ 3 ದಿವಸಗಳ ಕಾಲ ನಡೆಯುವ ಯಂತ್ರ ಮೇಳದ ಕೊನೆಗೆ ನೀವು ಏನನ್ನ ಅಪೇಕ್ಷೆ ಪಡ್ತೀರಿ? ನಮ್ಮ ಕೃಷಿಕರು ಕೃಷಿಯನ್ನ ನೆಮ್ಮದಿಯಿಂದ ಮಾಡಬೇಕೆಂಬುದೇ ನಮ್ಮ ಒಂದು ಅಪೇಕ್ಷೆ. ಕೃಷಿ ಅಡಿಕೆಗೆ ಧಾರಣೆ ಇರಬಹುದು ಅಥವಾ ಯಾವುದೇ ಕೃಷಿ ಉತ್ಪನ್ನಗಳಿಗೆ ಧಾರಣೆ ಇರಬಹುದು, ಆದರೆ ಆ ಧಾರಣೆಯ ಜೊತೆಗೆ ಅವರು ಯಾವತ್ತೂ ಸಂಕಷ್ಟದಲ್ಲಿ ಇರುವ ರೀತಿ ಇರಬಾರದು ಅಂತ. ಯಾಕಂದರೆ ಸಮಸ್ಯೆಗಳು, ಯಾವ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲಿಲ್ಲ ಎಂಬುದಲ್ಲೇ ಅವರ ದಿನ ದೂಡುವ ಆ ಒಂದು ಇದಿರಬಾರದು. ಅವರ ಕೆಲಸ ಶ್ರಮವನ್ನು ಕಡಿಮೆ ಮಾಡಬೇಕು, ಅವರಿಗೆ ಒಂದು ಸ್ವಲ್ಪ ಹಾಯಾಗಿರುವ ಆ ಒಂದು ಅವಕಾಶಗಳು ಅವರಿಗೆ ಸಿಗಬೇಕು. ಮತ್ತು ಹೊಸತನ, ನಾವು ಇದನ್ನು ಕಾಣಲೇ ಇಲ್ಲ, ನಮಗೆ ಹೊಸದಾಗಿ ಪರಿಚಯ ಆಗ್ತಾ ಇದೆ ಈ ಯಂತ್ರಮೇಳದಿಂದ. ಆ ರೀತಿ ಅವರಿಗೆ ಆ ಒಂದು ವಸ್ತುಗಳು ಸಿಕ್ಕಿ ಅದು ಅವರಿಗೆ ಕೃಷಿಗೆ ಪೂರಕವಾದರೆ ನಮಗೆ ಹೆಚ್ಚಿನ ನೆಮ್ಮದಿ ಅಂತ ನಾವು ಭಾವಿಸಿದ್ದೇವೆ. ಕ್ಯಾಂಕೋ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಜೊತೆಗೆ ARDF ನಮ್ಮ ಅಡಿಕೆ ಸಂಶೋಧನಾ ಪ್ರತಿಷ್ಠಾನ ಕ್ಯಾಂಕದ ಇದರ ಜೊತೆಯಾಗಿ ನಾವು February 10, 11, 12 ಪುತ್ತೂರು ವಿವೇಕಾನಂದ ಕಾಲೇಜಿನ ಆವರಣದಲ್ಲಿ ಯಂತ್ರ ಮೇಳವನ್ನು ಆಯೋಜಿಸಿದ್ದೇವೆ. ಹೊಸತನ, ಹೊಸ ವ್ಯವಸ್ಥೆ, ಹೊಸ ದಿಕ್ಕುಗಳನ್ನು ಸೂಚಿಸುವ ಈ ಯಂತ್ರ ಮೇಳದಲ್ಲಿ ನಮ್ಮ ಹೆಚ್ಚಿನ ಕೃಷಿಕರು ಭಾಗವಹಿಸಬೇಕು. ಅಲ್ಲಿ ಹೊಸ ತಂತ್ರಜ್ಞಾನ ಏನು ಬಂದಿದೆ ಅದನ್ನು ಅವರು ಕಂಡುಕೊಂಡು ಖರೀದಿ ಮಾಡಿ ತಮ್ಮ ಕೃಷಿಯಲ್ಲಿ ಅಭಿವೃದ್ಧಿಗೊಳಿಸಬೇಕು ಎಂಬುದು ನಮ್ಮ ಒಂದು ಅಪೇಕ್ಷೆ. ಒಳ್ಳೆಯದು ಸರ್. ಮುಖ್ಯವಾಗಿ ಈ 50ನೇ ಸ್ಥಾಪನಾ ದಿನದ ಈ ಸಂದರ್ಭದಲ್ಲಿ ನೀವು ನಡೆಸ್ತಾ ಇರುವಂತಹ ಯಂತ್ರ ಮೇಳ ಹಾಗೆ ಕಾರ್ಯಕ್ರಮ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀರಿ, ಕ್ಯಾಂಕೋ ಬೆಳೆದು ಬಂದ ಬಗೆಯ ಬಗ್ಗೆ ವಿವರಿಸಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇದುವರೆಗೆ ಕ್ಯಾಂಕೋ ಬೆಳೆದು ಬಂದ ಬಗೆ ಮತ್ತು ಯಂತ್ರ ಮೇಳ 2023 ಈ ಕುರಿತು ಕ್ಯಾಂಪ್ಕೋ ಉಪಾಧ್ಯಕ್ಷರಾದ ಶಮ್ನಾ ಖಂಡಿಗೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು PS ಸೂರ್ಯನಾರಾಯಣ ಭಟ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. आकाशवाणी मंगलूरु. ಇದೀಗ ಕಾನೂನು ವಿದ್ಯಾರ್ಥಿ ಹಾಗೂ ಉಡುಪಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಾದ ಉದಯ ಪ್ರಸಾದ್ ಇವರಿಂದ ಲೋಕ ಅದಾಲತ್ ಕುರಿತು ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ ಇವರ ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ದಿನಾಂಕ 11/2/2023 ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ. ನ್ಯಾಯಾಲಯಗಳಲ್ಲಿ ಉಭಯ ಪಕ್ಷಕಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಮಾರ್ಗದರ್ಶನ ಮಾಡಲಾಗುವುದು. ಇಬ್ಬರಿಗೂ ಒಪ್ಪಿಗೆಯಾಗುವಂತೆ ಪ್ರಕರಣವು ತೀರ್ಮಾನವಾಗುವುದರಿಂದ ಬಾಂಧವ್ಯವೂ ಉಳಿದು ವಿವಾದವೂ ತೀರ್ಮಾನವಾಗುತ್ತದೆ. ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು. ಸಂಧಾನಕಾರರು ಸೂಚಿಸುವ ಪರಿಹಾರ ಒಪ್ಪಿಗೆಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು. ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶವಾಗಿದೆ. ವಿಶೇಷ ಸೂಚನೆ: ಪ್ರತಿದಿನ ರಾಜ್ಯದ ಎಲ್ಲಾ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಬೈಠಕ್ಗಳು ಭೌತಿಕ ಹಾಗೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ SOP ನಿಯಮಗಳಂತೆ ನಡೆಯುತ್ತಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಆಯಾ ತಾಲೂಕು ಕಾನೂನು ಸೇವಾ ಸಮಿತಿಗಳು. ಧನ್ಯವಾದ. ಇದುವರೆಗೆ ಲೋಕ ಅದಾಲತ್ ಕುರಿತಾಗಿ ಮಾಹಿತಿ ನೀಡಿದವರು ಕಾನೂನು ವಿದ್ಯಾರ್ಥಿ ಹಾಗೂ ಉಡುಪಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರಾದ ಉದಯ ಪ್ರಸಾದ್. ಈಗ ಭಕ್ತಿಗೀತೆಯೊಂದನ್ನು ಕೇಳೋಣ. ಪುರಂದರದಾಸರ ಕೀರ್ತನೆ ಹಾಡಿದ್ದಾರೆ ಪಂಡಿತ್ ವಿನಾಯಕ್ ತೋರ್ವಿ. ಸೊಬಗು ಇನ್ನಾವ ದೇವರಲ್ಲಿ ನಾಗಿ ಇನ್ನಾವ ದೇವರಲ್ಲಿ ನಾ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಈ ಪರಿಯ ಸೊಬಗಾವ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಿ ಜನ ಪ್ರಿಯ ಗೋಪಿ ಜನ ಪ್ರಿಯ ಗೋಪಾಲಗಳರೆ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿ ಗೈರಮಣ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿ ಗೈ